ಮಕ್ಕಳ ಓಶೋ ಧ್ಯಾನ ಶಿಬಿರ ಮೇ ತಿಂಗಳ 9, 10, 11, 12ರವರೆಗೆ 4 ದಿನಗಳ ಕಾಲ, ವಯೋಮಿತಿ 5-15 ವರ್ಷ. ಶಿಬಿರದಲ್ಲಿ ಮಕ್ಕಳಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ಡ್ಯಾನ್ಸ್, ನಾಟಕ, ಚಿತ್ರಕಲೆ, ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಇರುವ ಹೊಸ ವಿದ್ಯಾಭ್ಯಾಸದ ಮಾದರಿಯನ್ನ ಪರಿಚಯಿಸಲಾಗುವುದು. ಓಶೋ ಪರಿಚಯಿಸಿದ ಧ್ಯಾನ ವಿಧಾನಗಳ ಮೂಲಕ ಆಡುತ್ತಾ ನಗುತ್ತಾ ನರ್ತಿಸುತ್ತಾ ಧ್ಯಾನಿಸುವ ಅವಕಾಶ ಕಲ್ಪಿಸಿ ನಿಮ್ಮ ಮಕ್ಕಳಿಗೆ. ಬನ್ನಿ, ಭಾಗವಹಿಸಿ ನಿಸರ್ಗದ ಜೊತೆ 4 ದಿನಗಳನ್ನ ಪಯಣಿಸಿ. ಸ್ಥಳ: ಬುದ್ಧ ಓಶೋ ಧ್ಯಾನ ಕೇಂದ್ರ, ಸಾಸಲು, ಹೊಳಲ್ಕೆರೆ. ಸಂಪರ್ಕಿಸಿ 9632408495. ಚಿತ್ರದುರ್ಗ ಜಿಲ್ಲಾ ಯಾದವ ಗೊಲ್ಲ ಸಮುದಾಯ ಹೋರಾಟ ಸಮಿತಿಗೆ ಹೊಸ ಪದಾಧಿಕಾರಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲು ತೀರ್ಮಾನಿಸಲಾಗಿದೆ. ಸಮಿತಿಯಲ್ಲಿ ನೋಂದಣಿ ಹೊಂದಿರುವ ಸದಸ್ಯರುಗಳು ಆಧಾರ್ ಕಾರ್ಡ್, ಎಲೆಕ್ಷನ್ ಐಡಿ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಒಳಗೊಂಡ ದಾಖಲೆಗಳನ್ನು ಕಳುಹಿಸಲು ವಿಳಾಸ ಸಿ ಚಿತ್ತಯ್ಯ, ಸಂಚಾಲಕರು ಯಾದವ ಗೊಲ್ಲ ಸಮುದಾಯ, ಕನಸು ನಿಲಯ, 7ನೇ ಕ್ರಾಸ್, ಜೋಗಿಮಟ್ಟಿ ರಸ್ತೆ, ಚಿತ್ರದುರ್ಗ. ಮಾಹಿತಿಗೆ ಕರೆ ಮಾಡಿ 9483772570. ಈಗ ಕೇಳಿ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಅಡಿಕೆ ತಟ್ಟೆ ತಯಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ರೈತ ಮಹಿಳೆ ಹಾಲಮ್ಮಾಸಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ರೈತ ಮಹಿಳೆ ಶ್ರೀಮತಿ ಹಾಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಅಡಿಕೆ ತಟ್ಟೆನ ತಯಾರು ಮಾಡ್ತಾರೆ. ಈ ಅಡಿಕೆ ತಟ್ಟೆ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಹಾಲಮ್ಮ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಲಮ್ಮರೇ, ನೀವು ಈ ಸ್ವಸಹಾಯ ಸಂಘದಲ್ಲೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ರ ಅಲ್ಲಿ, ಎಷ್ಟು ವರ್ಷದಿಂದ ಈ ಸ್ವಸಹಾಯ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರಿ? 13 ವರ್ಷ ಆಯ್ತು. ಏನಾಗಿ ಕೆಲಸ ಮಾಡ್ತೀರಾ ಸ್ವಸಹಾಯ ಸಂಘದಲ್ಲಿ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದು ಈಗ 13 ವರ್ಷ ಆಯ್ತು. ಅದರಲ್ಲಿ ಒಂದು ಸಂಘ ಮಾಡೋಣ ಅಂತ ಹೋದ್ವಿ. ನಾವು ಒಂದು ಸಂಘ ಮಾಡೋಣ ಅಂತ ಹೋದಾಗ ಮೇಡಮ್ ಅವರು, ಇಲ್ಲ ನೀವು ಈ ಏರಿಯಾದಾಗೆ ಎಲ್ಲ ಗೊತ್ತಿರುತ್ತೆ, ಈ ಒಂದು 2-3 ಏರಿಯಾದಿಂದ ಒಂದು ಸಂಘ ಮಾಡ್ರಿ ಅಂತ ಹೇಳಿದ್ರು. ಅವರು ಗುಂಪುಗಳು ಮಾಡ್ರಿ, ನಿಮಗೂ ಒಂದು ಉದ್ಯೋಗ ಆಗುತ್ತೆ ಅಂದರು. ನಾವಿಲ್ಲ ಮೇಡಮ್, ಮಾಡೋಕ್ಕಾಗಲ್ಲ ಅಂದ್ವಿ. ಇಲ್ಲ ಮಾಡ್ತೀರಾ ಮಾಡ್ರಿ ಅಂತಂದು ಅವರು ಬೇಬಿ ಮೇಡಮರ್ ಅಂತ ಬಂದಿದ್ರು ಫಸ್ಟು. ಆ ಬೇಬಿ ಮೇಡಮರು ಭಾಳ ನಮಗೆ ಉತ್ಸಾಹ ತುಂಬಿ ನಮಗೆ ಒಂದು ಮೇಡಮ್ ಅನ್ನೋ ಸ್ಥಾನ ಕೊಟ್ಟರು. ಒಂದು 3 ಏರಿಯಾ ತಗೊಂಡಿವಿ ಟೌನಲ್ಲಿ. ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೇವಾ ಪ್ರತಿನಿಧಿ ಅಂದರೆ ಸಂಘಗಳು ಮಹಿಳೆಯರನ್ನ ಒಟ್ಟುಗೂಡಿಸೋದು. ಒಂದು 10 ಜನ ಗುಂಪುಗೂಡಿಸಿ ಅವರಿಗೆ ಸಾಲ ಕೊಡಿಸುವುದು, ಅವರಿಗೆ ಮಾಹಿತಿ ಹೇಳೋದು, ಮಾರ್ಗದರ್ಶನ, ತಿಳುವಳಿಕೆ ಎಲ್ಲ ಹೇಳೋದು. ಅವ್ರಿಗೆ ತಿಳುವಳಿಕೆ ಎಲ್ಲ ಹೇಳದಾಗ 10 ರೂಪಾಯಿ ವಾರಕ್ಕೆ 10 ರೂಪಾಯಿ ಉಳಿತಾಯ ಮಾಡಿಸ್ತಿದ್ವಿ. ಉಳಿತಾಯ ಮಾಡಿಸ್ದಾಗ 10 ಜನದಿಂದ ವಾರಕ್ಕೆ 100 ರೂಪಾಯಿ ಆಗೋದು. ಆ 100 ರೂಪಾಯಿನ ಬ್ಯಾಂಕಿಗೆ ಹೋಗಿ ಕಟ್ಟ ವ್ಯವಸ್ಥೆ ಮಾಡಿದ್ವಿ. ಅಲ್ಲ, ವಾರಕ್ಕೆ ಒಂದು ಸತಿ 10 ರೂಪಾಯಿ ಕಟ್ಟೋದು, ತಿಂಗಳಿಗೆ 40 ರೂಪಾಯಿ ಕಟ್ಟುತ್ತಿದ್ರು. ಅದನ್ನು ನಾವು 12 ವಾರ 3 ತಿಂಗಳು ಕಟ್ಟಿಸ್ತೀವಿ. 3 ತಿಂಗಳು ಆದಮೇಲೆ ಅವರಿಗೆ ಅವಶ್ಯಕತೆ ಇದ್ರೆ, ಸಾಲ ಅವಶ್ಯಕತೆ ಇದ್ರೆ, ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಯಾವುದೋ ಒಂದು ಮನೆಗೆ ಪರಿಸ್ಥಿತಿ ತಕ್ಕಂತೆ ಅವರಿಗೆ ಸಾಲ ಬೇಕಾದರೆ ಸಾಲ ಕೊಡಿಸುವುದು. 12 ವಾರ ಉಳಿತಾಯ ಮಾಡಿಸ್ತೀವಿ. 12 ವಾರ ಆದಮೇಲೆ ಅವರಿಗೆ 10,000-35,000 ತನಕ ಈಗ ಕೊಡಿಸ್ತಾ ಇದ್ದೀವಿ. ಅನ್ನು 3 ತಿಂಗಳಿಗೆ ಅದು 3 ತಿಂಗಳು ಹಂತ ಹಂತವಾಗಿ ನಾವು ಸಾಲ ಕೊಡಿಸ್ತೀವಿ. ಹೆಣ್ಮಕ್ಳು ಈ ಥರ ಮನೆಗೆ ಒಬ್ಬರೇ ಕೂತ್ಕೊಂತಿದ್ರ ಎಲ್ಲ ಈಗ ಒಂದು ವಾರಕ್ಕೆ ಎಲ್ಲ ಒಂದು ಸರಿ ಸೇರ್ತಾರೆ, ಸಂಘ ಮಾಡ್ತಾರೆ, ಒಂದು ಮನರಂಜನಾ ಕಾರ್ಯಕ್ರಮಗಳು ಮಾಡ್ಕೊಂತಾರೆ, ಒಬ್ಬೊಬ್ರು ಕಷ್ಟ ಸುಖಗಳು ಮಾತಾಡ್ಕೊಂತಾರೆ, ಏನೋ ಒಂದು ಅಭಿವೃದ್ಧಿ ಆಗ್ತದೆ. ಅವರಿಗೆ ಸಾಲ ತಗೊಂತಾರೆ, ಮತ್ತೆ ವಾರ ಮರುಪಾವತಿ ಮಾಡ್ತಾರೆ ನಮ್ಮ ಸಂಘದಲ್ಲಿ. ಮತ್ತೆ ಬ್ಯಾಂಕಿಗೆ ಹೋಗೋದು ಗೊತ್ತಿರಲ್ಲ, ಬ್ಯಾಂಕಿಗೆ ಹೋಗಿ ಹೇಗ್ ಮಾತಾಡ್ಬೇಕು, ಏನು ಹೆಂಗ್ ವ್ಯವಹಾರ ಮಾಡ್ಬೇಕು ಅದೆಲ್ಲ ತಿಳ್ಕೊಂತಾರೆ ಸರ್ ಇವಾಗ. ಅವಾಗ ಏನೈತೆ, ಹೆಣ್ಮಕ್ಳು ಅವ್ರವ್ರ ಮನೆಗೆ ಗಂಡ ಮನೆ ಮಕ್ಕಳು ಅವರು ಸೀಮಿತವಾಗಿದ್ರು. ಈಗ ಬ್ಯಾಂಕಿಗೆ ನಮ್ಮನ್ನು ಕೇಳಲ್ಲ, ಆಗ ಹೋಗ್ತಾರೆ ಈಗ ಹೆಣ್ಮಕ್ಳು. ನಾವು ಹೋದ್ರುವ ಮೇಡಮ್ ನಿಮ್ಮಿಂದ ನಾವು ಕಲ್ತೀವಿ ಅಂತಾರೆ. ನಾವು ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಬಂದ ಮೇಲೆ ನಾವು ಕೆಲ್ಸಕ್ಕೆ ಬಂದ್ವಿ, ನಮ್ಮಿಂದ ಮಹಿಳೆಯರಿಗೆ ಒಂದು ದಾರಿ ದೀಪ ಆಗಿದ್ದೀವಿ ಸರ್ ಈಗ. ಹೀಗಾದ್ರೆ ಅಲಮರೆ, ಈ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಮಾಡ್ಕೊಂಡು ಮಹಿಳೆಯರು ಪ್ರತಿ ವಾರ ನೀವು ಹೇಳ್ದಂಗೆ 10 ರೂಪಾಯಿ ಕಟ್ಟಿ ಉಳಿತಾಯ ಮಾಡ್ತಾರಲ್ಲ, ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಮಾಡ್ಕೊಳೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅಂತೀರ? ಮಹಿಳೆಯರಿಗೆ ಅವರಿಗೆ ಈಗ ಎಲ್ಲ ಗಂಡನ್ನೇ ಕೇಳ್ಬೇಕು ಸರ್. ಅವ್ರ ಗಂಡ ಕೆಲವರು ಸಂಘಕ್ಕೆ ಸೇರಿದಾಗ ಬಂದು ಕುತ್ಕೋಬೇಕು ವಾರ ವಾರನೂ ಅಂತಾರೆ. ಕೆಲವರು ಇಂಟ್ರೆಸ್ಟ್ ಇದ್ದವ್ರು ಬಂದು ಸೇರಿ ಅಂತ ಹೇಳ್ತೀವಿ ನಾವು. ಅವ್ರು ದುಲ್ಮೆ ಇರ್ ಮಾಡಲ್ಲ, ಮಹಿಳೆಯರಿಗೆ ನಾವು ದುಲ್ಮೆ ಮಾಡಲ್ಲ. ಅವ್ರು ಇಂಟ್ರೆಸ್ಟ್ ಕೊಟ್ಟು ವಾರ 10 ರೂಪಾಯಿ ಉಳಿತಾಯ ಮಾಡ್ರಿ ಅಂತ ಅವರ ಮನೆ ಮನೆಗೆ ಹೋಗಿ ನಾವು ಗುಂಪುಗಳು ಮಾಡಿದ್ದೀವಿ. ಗುಂಪುಗಳು ಮಾಡಿ ಅವರಿಗೆ ಇಷ್ಟ ಇದ್ದರು ಬಂದು ಗುಂಪುಗಳು ಮಾಡಿ ಅವರಿಗೆ ಬಿಡ್ತೀವಿ ನಾವು. 10 ಜನ ಅವರೇ ಗುಂಪಾಗಿ ಸಂಘ ಮಾಡ್ಕೊಂತಾರೆ. ಮಾಡ್ಕೊಂಡ್ಮೇಲೆ ಅವರಿಗೆ ನಾವು ಇದರಿಂದ ಯೋಜನೆಗಳಿಂದ ಭಾಳ ಕಾರ್ಯಕ್ರಮಗಳಿದಾವೆ, ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಡ್ತೀವಿ. ಮಾಹಿತಿ ಕೊಟ್ಟಾಗ ಈಗ ಎಲ್ಲ ಮಹಿಳೆಯರು ನಮ್ಮ ಸಂಘದಲ್ಲಿ, ಈಗ 46 ಸಂಘ ಇದ್ದಾವೆ, 46 ಸಂಘದಲ್ಲಿ ಇವ ಮಹಿಳೆಯರು ಒಂದು ನಾವು ಮಾಡಬಹುದು, ಒಂದು ಸ್ವಯೋದ್ಯೋಗನೂ ಮಾಡ್ತಾರೆ ಕೆಲವರು ಇದರಲ್ಲಿ ಮಾಡ್ತಾರೆ. ಹ್ಞೂ, ಬಟ್ಟೆ ವ್ಯಾಪಾರ, ಟೈಲರಿಂಗು, ಊದುಕಡ್ಡಿ ಮಾಡೋದು, ಮತ್ತೆ ಇವು ಬ್ಯಾಗ್ ಎಣಿಯೋದು, ಹೂವಿಂದ ಹಾರ ಮಾಡೋದು, ಅದೆಲ್ಲ ಮಾಡ್ತಾಯಿದ್ದಾರೆ ಸರ್. ಮಾಡ್ತಾಯಿದ್ದಾರೆ. ಸಾಲ ಸೌಲಭ್ಯ ಸಿಗುತ್ತೆ. ಫಸ್ಟ್ 35,000 ಹಂತವಾಗಿ ಸಾಲ ಕೊಡ್ತೀವಿ. 35,000 ತೀರಿದ್ಮೇಲೆ 70,000, 70,000 ತೀರಿದ್ಮೇಲೆ 1,00,000, 1,00,000 ತೀರಿದ್ಮೇಲೆ 1.5 ಲಕ್ಷ, 2 ಲಕ್ಷ, 3 ಲಕ್ಷ ತನಕನೂ ಸಾಲ ಕೊಟ್ಟಿದ್ದೀವಿ ಸರ್. ಕಡಿಮೆ ಬಡ್ಡಿಯಲ್ಲಿ ಕೊಟ್ಟಿದ್ದೀವಿ ಸರ್. ಶೂರಿಟಿ ಅಂತಂದ್ರೆ ಗಂಡ ಮಾತ್ರ ಸೈನು, 10 ಜನ ಸೈನ್ ಹಾಕಿದ್ರೆ ಆಯ್ತು ಸರ್. ಯಾವ್ದು ಇನ್ನೊಂದು ಬೇರೆದೇನು ಸುರುಟಿ ತಗೊಳಲ್ಲ. ಇವಾಗ ನಾವು ಬ್ಯಾಂಕ್ ಹೋಗ್ಬೇಕಂದ್ರೆ ಹೊಲ ಕೊಡೋದು ಇದೆಲ್ಲ ಪಾಣಿ ಕೊಡು, ಈ ತರ ಏನಾದ್ರೂ ಒಂದು ಸೆಕ್ಯೂರಿಟಿ ಇದ್ದಲೇ ಸಾಲ ಕೊಡಲ್ಲ. ಮಹಿಳೆಯರು ಈ ತರ ಸ್ವಸಹಾಯ ಸಂಘಗಳು ಮಾಡ್ಕೊಳ್ಳೋದ್ರಿಂದ 10 ಜನ ಸೈನ್ ಮೇಲೆ ನಾವು ಕೊಡ್ತೀವಿ ಸರ್ ಅವ್ರಿಗೆ ಸಾಲನ. 10 ಜನ ಸೈನ್ ಹಾಕಿದ್ರಪ್ಪ ಅಂದ್ರೆ ಅವ್ರ ಮನೆಗೆ 1 ಲಕ್ಷ 2 ಲಕ್ಷ ದುಡ್ಡು ಇದ್ದಂಗೆ. ಈಗ ದುಡ್ಡು ಅವಶ್ಯಕತೆ ಮನುಷ್ಯನಿಗೆ ಬೇಕೇ ಬೇಕು. ಈಗ ಮಕ್ಕಳ ಎಜುಕೇಶನ್ಗೆ ಬೇಕು 50,000 ಲಕ್ಷಗಟ್ಲೆ ಈಗ ಡೊನೇಷನ್ ಕಟ್ಟಕ್ಕೆ. ಹಂಗಾಗಿ ಈ ಸಂಘಗಳು ಇರತ್ತಿಗೆ ಮಾತ್ರ ಅವರು ಹೆಣ್ಮಕ್ಳು ಬೇರೆ ಕಡೆ, ಈಗ ಗಂಡ್ಮಕ್ಳಿಗೆ ರೀ ಈಗ ಮಕ್ಳಿಗೆ ಫೀಸ್ಗೆ ಹೆಂಗ್ ಕಟ್ಟಬೇಕು ಅಂತ ಇರ್ತಾರೆ ಹೆಣ್ಮಕ್ಳು. ಈಗ ಹಿಂಗೆ ಸಂಘಕ್ಕೆ ಸೇರಿದ್ದೀನಿ ಇದರಿಂದ ಸಾಲ ಸಿಗುತ್ತೆ, ವಾರ ವಾರ ಮರುಪಾವತಿ ಮಾಡಬೇಕು ಅಂತಂದು ಅವರಿಗೆ ಮರುಪಾವತಿ ಮಾಡೋ ಸಾಮರ್ಥ್ಯ 1 ವರ್ಷಕ್ಕಿದೋ 2 ವರ್ಷಕ್ಕಿದೋ ಅವರು 500 ಕಟ್ತಾರೋ 1,000 ಕಟ್ತಾರೋ ಅದ್ರ ಮೇಲೆ ನಾವು ಅವರಿಗೆ ಮರುಪಾವತಿ ಮಾಡೋ ಥರ ನಾವು ಮಾಡಿಕೊಡ್ತೀವಿ. ಅವ್ರು ಆ ಥರ ತಗೊಂಡು ಅವರು ಕಷ್ಟ ಸುಖಗಳನ್ನು ನಿಭಾಯಿಸ್ಕೊಂತಾರೆ ಸರ್. ಒಟ್ಟಾರಿಯಾಗಿ ನಮ್ಮ ಮಹಿಳೆಯರು ಈ ತರ ಒಂದು ಸ್ವಸಹಾಯ ಸಂಘಗಳನ್ನ ಗುಂಪುಗಳು ಮಾಡ್ಕೊಂಡು ಈ ತರ ಕಟ್ಟೋದು, ಮರುಪಾವತಿ ಮಾಡೋದು ಇದೆಲ್ಲ ಒಂದು ವ್ಯವಹಾರ ಚೆನ್ನಾಗಿ, ಬಟ್ಟೆ ವ್ಯವಹಾರ, ಸ್ವಯೋದ್ಯೋಗಗಳು ಬಹಳ ಮಾಡ್ಕೊಂಡಾರ ಸರ್. ಅಂಗಡಿ, ಕಿರಾಣಿ ಅಂಗಡಿ ಇಟ್ಟಾರೆ, ಸಿಮೆಂಟ್ ಅಂಗಡಿ ಇಟ್ಟಿದ್ದಾರೆ, ಸ್ವಂತ ಗ್ಯಾರೇಜ್ ಇಟ್ಟಿದ್ದಾರೆ ಮಾಡಿದ್ದಾರೆ ಸರ್. ಈಗ ನಾನೇ ಒಂದು ಸೇವಾ ಪ್ರತಿನಿಧಿಯಾಗಿ ನಾನು ಹೋದಾಗ ನಮ್ಮ ಮನೆಯವರು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು, ಕೂಲಿ ಕೆಲ್ಸಕ್ಕೆ ಇದ್ರು. ಒಂದು ಸರಿ 1 ಲಕ್ಷ ರೂಪಾಯಿ ಸಾಲ ತಗೊಂಡು ಸ್ವಂತ ಅವರಿಗೆ ನಾನು ಗ್ಯಾರೇಜ್ ಹಾಕಿ ಕೊಟ್ಟೆ. ಆ ಗ್ಯಾರೇಜಿಂದ ಈಗ 10 ವರ್ಷ ಆಯ್ತು ನಾವು ಗ್ಯಾರೇಜ್ ಮಾಡಿ. ಆ ಗ್ಯಾರೇಜಿನಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡೋರು 500 ರೂಪಾಯಿಗೆ. ಈಗ ಒಂದೊಂದ್ಸರಿ 2,000, 3,000, 4,000, 5,000 ತನಕ ದುಡಿತಾರೆ ದಿನ ಕೆಲಸ ಬಂದಂಗೆ. ಮಳೆಗಾಲದಲ್ಲಿ ಕೆಲಸ ಇರಲ್ಲ ನಮ್ಮ ಮನೆ ಇರೋದು, ಇದು ಬೇಸಿಗೆಗೆ ಫುಲ್ ಕೆಲಸ ಇರುತ್ತೆ ಸರ್. ಈ ನಾನೇ ಇದ್ರಾಗೆ ಒಂದು ಉದಾಹರಣೆ. ಈ ಶ್ರೀಶಕ್ತಿ ಸ್ವಸಹಾಯ ಸಂಘದ ಜೊತೆಗೆ ನೀವು ಈ ಅಡಿಕೆ ತಟ್ಟೆ ಮಾಡ್ತೀವಿ ಅಂತಂದ್ರೆ ಇದು ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಇದು ನಾವು ಈಗ ಕೆಲಸನೂ ಮಾಡ್ತಿದ್ವಿ ಸರ್. ಇದನ್ನ ಅಡಿಕೆ ತಟ್ಟೆ ನಾವು ಅಧ್ಯಾಯ ಪ್ರವಾಸ ಅಂತ ಹೋಗಿದ್ವಿ. ಅವಾಗ ನಾವು ಅಧ್ಯಾಯ ಪ್ರವಾಸ ಹೋದಾಗ ಅಡಿಕೆ ತಟ್ಟೆ ಮಾಡ್ತಿದ್ರು, ಆ ಘಟಕಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನ. ಅವಾಗ ಒಂದೆರಡು 3-4 ಕಡೆ ನೋಡಿದ್ವಿ, ನಾವು ಮಾಡ್ಬೇಕು, ನಾವು ಇದ್ರಾಗೆ ಇದ್ರ ಜೊತೆಗೆ ಅದು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಹೊಂದ್ಬೋದು ಅಂತ ಆಸಕ್ತಿ ಬಂತು ಸರ್. ಆಸಕ್ತಿಯಿಂದ ಅದು 5-6 ತಿಂಗಳು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ಇವಾಗ ಮೊನ್ನೆ 2 ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ಸರ್. ಬೇಕಾದಷ್ಟು ಉಪಕಸಬಗಳಿದ್ದು, ನೀವ್ ಹೇಳ್ದಂಗೆ ಟೈಲರಿಂಗ್ ಮಾಡಬಹುದಾಯ್ತು, ಉದ್ಬತ್ತಿ ಮಾಡಬಹುದಾಯ್ತು, ರೊಟ್ಟಿ ಮಿಷಿನ್ ಹಾಕಿ ರೊಟ್ಟಿ ತಯಾರು ಮಾಡಬಹುದು, ಕಾರದ ಪಟ್ಟಿ, ಚಟ್ನಿ ಪುಡಿ, ಬೇರೆ ಬೇರೆ ಸಾಕಷ್ಟು ಉಪಕಸಬಗಳಿದ್ದಾಗ ಈ ಅಡಿಕೆ ತಟ್ಟೆನೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಅದು ಆಸಕ್ತಿ ಅದ್ರಾಗೆ ಅದು ಏನೋ ಕೃಷಿದು ಮಾಡ್ಲೇಬೇಕು, ಅಡಿಕೆ ಆಳೆಗಳು ತಂದು ಮಾಡ್ಲೇಬೇಕು. ಅದ್ರ ಬೇರೆ ನಮ್ಗೆ ಮಾಡಕ್ಕೆ ಎಲ್ಲ ಅನುಕೂಲನೂ ಇತ್ತು ಒಂದ್ ಸ್ವಲ್ಪ. ಆಳೆಗಳು ತಂದು ಮಿಷಿನ್ ತಂದು ಮಾಡಬೇಕು, ಇದನ್ನೇ ಮಾಡಬೇಕು. ಇದ್ರಾಗೆ ಆದಾಯ ನಾವು ಎಷ್ಟು ಬಂಡವಾಳ ಹಾಕ್ತೀವಿ ಅದಷ್ಟು ಆದಾಯ ತೆಗಿಬಹುದು. ಈಗ 4 ಕಡೆ ಮಾಡಿದಾಗ ನೋಡಿ 4 ಕಡೆ ಹೋಗಿ ನೋಡ್ಕೊಂಬಂದು ಆದಾಯ ಚೆನ್ನಾಗಿದೆ. ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 40,000-50,000 ಆದಾಯ ಉಳಿಸ್ಬೋದು, ಬಂಡವಾಳ ತೆಗೆದು ಉಳಿಸ್ಬೋದು ಲಾಭನ ಅಂತಂದು ಇದನ್ನ ಆಯ್ಕೆ ಮಾಡ್ಕೊಂಡಿವಿ ಸರ್. ಯಾಕಪ್ಪ ಅಂದ್ರೆ ಬೇರೆ ಬೇರೆ ಉಪಕಸಬಗಳಲ್ಲಿ ನಾವು ಮೂಲ ವಸ್ತುಗಳು, ಇವಾಗ ನಾವೇನೋ ಉದ್ಬತ್ತಿ ಮಾಡ್ತೀವಿ ಅಂದ್ರೆ ಯಾವ್ದೋ ಅಂಗಡಿಗೆ ಬೇಕಾದಂತ ಮೆಟೀರಿಯಲ್ ತಗೊಂತೀವಿ, ಏನೋ ಒಂದು ರೊಟ್ಟಿ ಮಾಡ್ತೀವಿ ಅಂದ್ರೆ ಜೋಳನೋ ಸಜ್ಜನೋ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ. ಈ ಅಡಿಕೆ ತಟ್ಟೆ ಮಾಡ್ಬೇಕಂದ್ರೆ ಅಡಿಕೆಯಲ್ಲ ನೀವು ತೋಟಗಳಿಗೆ ಹೋಗಿ ಆಯ್ಕೆ ಮಾಡ್ಬೇಕಾಗುತ್ತೆ, ಇದೆಲ್ಲ ಯಾವ ರೀತಿ ಮಾಡ್ತೀರಾ? ಇದನ್ನ ತೋಟಗಳಿಗೆ ಫಸ್ಟ್ಗೆ ಇದನ್ನ ಸ್ಟಾರ್ಟ್ ಮಾಡಿದಾಗ ನಮಗೂ ಹಿಂಸೆ ಅನ್ನಿಸ್ತದೆ ಸರ್. ಇದು ಕೆಲಸ ಆಳೆ ಹೇಗೆ ತರೋದು, ಹೇಗೆ ಮಾಡೋದು ಅಂತ. ಆಮೇಲೆ ತೋಟಗಳವರು ಒಂದು ಸ್ವಲ್ಪ ಪರಿಚಯ ಇದ್ರು, ನಮ್ಮ ಮನೆಯಲ್ಲಿ ಏತ್ ಕೆಲಸ ಮಾಡ್ತಾರಲ್ಲ ಹಾಗಾಗಿ ಬರಾರ. ಆ ಕೆಲಸದಲ್ಲಿ ಅವರು ಕೆಲ್ಸಕ್ಕೆ ಬಂದಾಗ ನಾವು ಹಿಂಗೆ ನಾವು ಈ ಮಿಷಿನ್ ಹಾಕ್ತೀವಿ ನೀವು ಆಳೆ ಕೊಡ್ತೀರಾ ಅಂದಾಗ ಹ್ಞೂ ತಗೊಂಡೋಗ್ರಿ ಬಂದು ಅಂತ ಹೇಳಿದ್ರು ಅವರು. ತೋಟದಲ್ಲಿ ಬಂದು ಲೇಬರ್ ಕರ್ಕೊಂಡು ಆರಿಸ್ಕೊಂಡೋಗ್ರಮ್ಮ ಅಂದ್ರೆ. ಹಂಗಾಗಿ ದಿನ 4 ಜನ ಲೇಬರ್ನ ಕರ್ಕೊಂಡೋಗಿ ಅವರಿಗೆ ಇಷ್ಟು ಅಂತ 300-400 ರೂಪಾಯಿ ಕೂಲಿ ಮಾತಾಡ್ಕೊಂಡು ಬೆಳಗ್ಗೆ ಕರ್ಕೊಂಡು ಆರಿಸ್ಕೊಂಡು ಅದು 6 ಗಂಟೆಗೆ ಹೋದ್ರೆ 10 ಗಂಟೆಗೆ ಬಿಟ್ಟು ಬಿಡ್ಬೇಕು ಸರ್ ಕೆಲಸ. ಅದು ಅಷ್ಟರೊಳಗೆ ನಾವು ಒಂದಿನಕ್ಕೆ ಒಂದು 4,000-5,000 ಹಾಳೆ ತರ್ತೀವಿ. ನಾವು ಹಾಳೆ ತಂದು ಮತ್ತೆ ತೊಳೆದು ಕ್ಲೀನ್ ಮಾಡಿ ಮಿಷಿನ್ನಲ್ಲಿ ಇಟ್ಟು ತಟ್ಟೆ ಮಾಡ್ತೀವಿ ಸರ್. ನೀವು ಹಾಳೆ ತಾಂಬರ್ಲಿಕ್ಕೆ ಹೋಗ್ತಿರಲ್ಲ ಜಮೀನು ರೈತರ ಜಮೀನು ತೋಟಗಳಿಗೆ, ಅವ್ರ ರೈತರಿಗೆ ಏನಾದ್ರು ದುಡ್ಡು ಕೊಡ್ಬೇಕಾ? ಅವರು ಕೆಲವರು ಕೇಳ್ತಾರೆ ಸರ್, ಕೆಲವರು ಕೇಳಲ್ಲ. ಹಂಗಾಗಿ ಕೆಲವರು ಕೇಳದೇರಿ ಕೊಡ್ತೀವಿ, ಕೇಳಿಲ್ಲದ್ರೆ ತಗೊಂಡೋಗ್ರಿ ಅಂತಾರೆ. ಲೇಬರ್ ಕರ್ಕೊಂಡೋಗಿ ಹಾಸ್ಕೊಂಡ್ಬಿಡ್ತೀವಿ. ಲೇಬರಿಗೆ ಬಂಡವಾಳ ಹಾಕ್ಲೇಬೇಕು. ತೋಟದ್ರೆ ಕೆಲವರು ಕೇಳ್ತಾರೆ, ಕೆಲವರು ಕೇಳಲ್ಲ. ಕೇಳಂತಾರಿಗೆ ಕೊಟ್ಬಿಟ್ಟು ಕೇಳದಂತ ತಾಂಬರದು. ನೀವು ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾ? ನಿಮ್ದು ವೆಹಿಕಲ್ ಸರ್, ಇನ್ನು ವೆಹಿಕಲ್ ತಗೊಂಡಿಲ್ಲ, ತಗೋಬೇಕಿನ 2 ತಿಂಗಳಾಯ್ತಲ್ಲ ಸ್ಟಾರ್ಟ್ ಮಾಡಿ, ಈಗ ವೆಹಿಕಲ್ ತಗೊಂಡ್ಲೇಬೇಕು ಸರ್. ಒಂದು ಬಾಡಿಗೆ ಬಾಡಿಗೆ ತಗೊಂಡೋಗ್ತೀವಿ. ಬಾಡಿಗೆ ವೆಹಿಕಲ್ ಬಾಡಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಕೊಟ್ಟು ಊಟ ತಿಂಡಿನೂ ಕೊಡ್ತೀವಿ ಸರ್. ಬೆಳಗ್ಗೆ ತಿಂಡಿ ಕೊಟ್ಟು ಅವ್ರಿಗೆ ಕೂಲಿ ಕೊಟ್ಟು 11 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್ ಅವ್ರ ಕೆಲಸ. ಅವ್ರು ತಂದ್ಮೇಲೆ ನಾವಿಲ್ಲಿ ಮತ್ತೆ ಅವನ್ ತಂದು ಆಳೆನ ನೆನೆ ಇಟ್ಟು ವಾಶ್ ಮಾಡಿ ನಾವು ಮಿಷಿನ್ ಇಟ್ಟು ತಟ್ಟೆ ತಯಾರು ಮಾಡ್ತೀವಿ. ಯಾವ್ಯಾವ ಊರುಗಳಿಗೆಲ್ಲ ಹೋಗಿ ಆಳೆನ ಕಲೆಕ್ಟ್ ಮಾಡ್ಕೊಂತೀರಾ? ಇನ್ನು ಒಂದು 10-15 ಕಿಲೋಮೀಟರ್ ದೂರ ಹೋಗ್ತೀವಿ ಸರ್. ಇದು ಟೌನ್ ಆಗಿರೋದ್ರಿಂದ ನಾವು ಹಳ್ಳಿಗಳಿಗೆ ಹೋಗಿ ತೋಟಗಳಿಗೆ ತರಲೇಬೇಕು ಸರ್. ಹಂಗಾಗಿ ಹಳ್ಳಿಗಳಿಗೆ ಹೋಗಿ ತರ್ತೀವಿ ನಾವು. ಒಂದು 15 ಕಿಲೋಮೀಟರ್ ದೂರ ಹೋಗ್ತೀವಿ. ಯಾವ ಕಡೆ ಅಡಿಕೆ ತೋಟ ಜಾಸ್ತಿ ಇರುತ್ತೋ ಆ ಕಡೆ ಹೋಗ್ತೀವಿ ಸರ್. ಅಂದ್ರೆ ಈ ಕಡೆ ಚಿತ್ರದುರ್ಗದ ಕಡೆ ಬಹಳ ಇದೆ ಸರ್, ಈ ಕಡೆ ಒಂದು 10-15 ಕಿಲೋಮೀಟರ್ ದೂರ ಆಗುತ್ತವೆ, ಹೋಗಿ ತಗೊಂಡ್ಬರ್ತವೆ. ಅಲ್ಲಿ ಅಲ್ಲಿ ಇರೋಂತ ಲೇಬರ್ಗಳಿಗೆ ಒಂದ್ ಸ್ವಲ್ಪ ಕೆಲಸ ಕೇಳ್ತೀವಿ. ಹಂಗಾಗಿ ಅಲ್ಲೇ ಲೋಕಲ್ ಲೇಬರ್ ತೋಟದಲ್ಲಿ ಆಮೇಲೆ ನಾವು ಕರ್ಕೊಂಡು ಹೋಗ್ತೀವಿ ಸರ್. ಒಂದ್ಸರಿ ನೀವು ಆಳೆ ತರ್ಲಿಕ್ಕೆ ಹೋದ್ರೆ ಎಷ್ಟು ದಿವಸ ಕೆಲಸ ಮಾಡೋಷ್ಟು ಕಲೆ ಹಾಕೊಂಡ್ಬರ್ತಾರೆ ಆಳೆಗಳನ್ನೆಲ್ಲ? ಒಂದು ಸರಿ ಹೋದ್ರೆ ಒಂದು ವಾರಕ್ಕಾಗುವಷ್ಟು ಹಾಕೊಂಡ್ಬರ್ತೀವಿ ಸರ್. ಈಗ ಇದು ಮಿಷಿನ್ ಎಲ್ಲ ನೀವೇ ಮೂಲ ಬಂಡವಾಳ ಹಾಕಿ ತಗೊಂಡ್ಬಂದ್ರೆ ಹೆಂಗ್ ಮಾಡಿದ್ರಿ? ಏನಾದ್ರು ಲೋನ್ ಗೇನ್ ತಗೊಂಡ್ರ? ಇನ್ನು ಲೋನ್ ತಗೊಂಡಿಲ್ಲ ಸರ್, ತಗಬೇಕು ಲೋನ್ಗಳು. ಮತ್ತೆ ಮಿಷಿನ್ನು ಎಷ್ಟು? ಮಿಷಿನ್ನು 3 ಲಕ್ಷ ತನಕ ಇದಾವ ಸರ್ ಮಿಷಿನ್ನು. ನಾವು 3 ಲಕ್ಷ ಕೊಟ್ಟೆ ತಂದಿದೀವಿ ಮಿಷಿನ್ ಸರ್. ಈಗ 3 ಲಕ್ಷ ಅದು ಬಂಡವಾಳ ಹಾಕಿ ಕೂಲಿ ಕಾರ್ಮಿಕರಿಗೆಲ್ಲ ಕೂಲಿ ಮತ್ತೆ ಟೆಂಪೋ ಬಾಡಿಗೆ ಎಲ್ಲ ಕೊಟ್ಟು ಇದು ಮಾಡ್ಬೇಕಾಗತ್ತೆ. ಒಂದ್ ದಿವಸಕ್ಕೆ ಎಷ್ಟು ಅಡಿಕೆ ತಟ್ಟೆನ ಉತ್ಪಾದನೆ ಮಾಡ್ತೀರಾ? ಈಗ ನಾವಿನ್ನು ಹೊಸ್ತಗಲ್ ಸರ್, ಇನ್ನು 2 ತಿಂಗಳಾಯ್ತು. ಈಗ ದಿನ 500-700 ತನಕ 800 ತನಕ ಹೊಡಿತೀವಿ. ಈಗ ದಿನ ನಮಗೆ ಆಗ್ತಾ ಆಗ್ತಾ ಜಾಸ್ತಿ ಮಾಡ್ಬೇಕು ಅಂತಾನೆ ಇರೋದು. ಇದ್ರ ಜೊತೆಗೆ ಬೇರೆ ಉದ್ಯೋಗಗಳು ಹಾಕಿ 4 ಜನ ಮಹಿಳೆಯರಿಗೂ ಕೆಲಸ ಕೊಡ್ಬೇಕು ಅನ್ನೋದೊಂದು ಆಸೆ ಇದೆ ನಮಗೆ. ಇನ್ನು ಹೊಸ್ತಗಲ್ಲ, ಈಗ ಒಟ್ಟಿಗೆ 700 ತನಕ ಹೊಡಿತೀವಿ. ಮಿಷನ್ಗೆ ಓನ್ಲಿ ಕರೆಂಟ್ ಮಾತ್ರ, ಡೀಸೆಲ್ ಪೆಟ್ರೋಲ್? ಕರೆಂಟ್ ಸರ್, ಕರೆಂಟ್ ಕರೆಂಟ್. ಅದಕ್ಕೆ ಫಸ್ಟ್ಗೆ ಆಯಲ್ ಹಾಕ್ಬಿಡ್ತೀವಿ, 1-2 ವರ್ಷ ಬರುತ್ತೆ. ಅದಕ್ಕೆ ಆಯಲ್ ಹಾಕಿ ಬಿಟ್ಬಿಡ್ತಾರೆ. ಮಿಷಿನ್ ತಂದಾಗೆ ಕೊಟ್ಟಿರ್ತಾರಲ್ಲ ನಮಗೆ, ಅದು 2 ವರ್ಷ ತನಕನೂ ಬರುತ್ತಂತೆ. ಈ ಕರೆಂಟ್ ಬಿಲ್ ಬರುತ್ತೆ ಜಾಸ್ತಿ, ನಾವು ತಟ್ಟೆ ಹೊಡೆದಂಗೆ ಬಿಲ್ ಬರುತ್ತೆ. ಈ ತಟ್ಟೆ ಉತ್ಪಾದನೆ ಮಾಡ್ಬೇಕಾದ್ರೆ ಏನಾದರೂ ಕೂಲಿ ಕಾರ್ಮಿಕರು ಬೇಕಾಗತ್ತಾ? ಅದೇ ಲೇಬರ್ ಬಂದ್ರೆ ಕರ್ಕಂತೀವಿ ಸರ್. ಅವರು ಒಂದೊಂದ್ಸರಿ ಕೆಲ್ಸಕ್ಕೆ ಬರಲ್ದಾಗ ನಾವೇ ನಮ್ಮ ಮನೆಯವರು ಮಾಡ್ತೀವಿ ಕೆಲ್ಸನ. ಲೇಬರ್ನೇ ಏನು ಕಾಯೋದಿಲ್ಲ, ಯಾಕೆ ಅಂತಂತಂದ್ರೆ ಲೇಬರು ಒಂದಿನ ಬಂದ್ರೆ ಒಂದಿನ ಬರಲ್ಲ, 4 ದಿನ ಬಂದ್ರೆ 4 ದಿನ ರಜಾ ಹಾಕ್ಬಿಡ್ತಾರೆ. ಹಂಗಾಗಿ ಅವರು ಇದ್ರ ಮೇಲೂ ನಾವು ಇದಾಗಿಲ್ಲ, ನಾವೇ ನಮ್ಮ ಮನೆಯವರು ನಾವು ಮಾಡ್ತೀವಿ ಸರ್. ನಮ್ಮ ಮಕ್ಕಳಿನ್ನು ಓದ್ತಾರೆ ಸಣ್ಣರು, ಹಂಗಾಗಿ ನಾವೇ ಮಾಡ್ತಾ ಇದೀವಿ. ಈಗ ತೋಟದಿಂದ ಆಳೆಗಳು ತಂದ್ಮೇಲೆ ಅದನ್ನೆಲ್ಲ ಕ್ಲೀನ್ ನೀರಲ್ಲಿ ತೊಳೆದೆ ನೀವು ಅಡಿಕೆ ತಟ್ಟೆ ತೊಳೆದೆ ತಯಾರು ಮಾಡ್ಬೇಕು. ಅವು ಮಣ್ಣಾಗಿರ್ತಾವಲ್ವಾ, ಕ್ಲೀನ್ ಮಾಡಿದ್ರೆ ಮತ್ತೆ ಇವ್ರದ್ದು ಊಟ ಮಾಡೋದಿಲ್ಲ ಸರ್. ಹೌದು, ತೊಳೆದ್ಬಿಟ್ಟು ಡ್ರೈ ಮಾಡಿ, ತೊಳೆದ್ಬಿಟ್ಟು ಒಂದ್ ಸ್ವಲ್ಪ ಡ್ರೈ ಮಾಡ್ತೀವಿ ಬಿಸಿಲಿಗೆ. ಒಂದ್ ಸ್ವಲ್ಪ ಇಟ್ಟು 1-1.5 ಗಂಟೆ ಬಿಟ್ಟು ಬಿಡ್ತೀವಿ ಡ್ರೈ ಬಗ್ಗೆ. ಡ್ರೈ ಆದ್ಮೇಲೆ ನಮ್ಮ ಮಿಷಿನ್ ಕೊಡ್ತೀವಿ. ಒಂದೊಂದು ಹಾಳೆಯಿಂದ ಒಂದೇ ತಟ್ಟೆ ತಯಾರು ಮಾಡ್ಲಿಕ್ಕೆ ಆಗುತ್ತಾ? ಒಂದು ಹಾಳೆಯಲ್ಲಿ 2 ಆಗ್ತಾವ್ ಸರ್, 2 ಆಗ್ತಾವ್. ಚಿಕ್ಕ ಸೈಜ್ ಆದ್ರೆ ಒಂದ್ ಮಾಡ್ಬೋದು, ಚಿಕ್ಕ ಸೈಜ್ ಆದ್ರೆ ಒಂದು, ಇನ್ನೊಂದು 4-5 ಟೈಪ್ ಸೈಜ್ ಬರುತ್ತೆ ಸರ್. ಅದು ಒಂದ್ ಹಾಳೆಗೆ ಎಂತ ಹಾಳೆ ಆದ್ರೂ 2 ಆದೇ ಆಗ್ತಾವ, ಒಂದ್ ಸಣ್ಣದು ಒಂದ್ ದೊಡ್ಡದು ಆದೇ ಆಗ್ತವೆ. ಒಂದೊಂದ್ರಲ್ಲಿ 1-10 ಇಂಚಿಂದು, 1-12 ಇಂಚಿಂದು ಹಿಂಗ ಆಗ್ತಾವ್ ಸರ್. ಮೇಡಮ್, ಈಗ ಅಡಿಕೆ ತಟ್ಟೆ ತಯಾರು ಮಾಡ್ತಿರಲ್ಲ, ಯಾವ ಸೈಜ್ ಅಲ್ಲಿ ತಯಾರು ಮಾಡ್ತೀರ? ನಾವು 12 ಇಂಚ್ ಇದೆ ಸರ್, 10 ಇಂಚ್ ಇದೆ, 8 ಇಂಚ್ ಇದೆ, ಸ್ಕ್ವೇರ್ ನೇವ್ ಇದೆ, ಇವು ನಾಲ್ಕು ತರ ಮಾಡ್ತಾ ಇದೀವಿ ಸರ್. ಈಗ ನಾವು ಅದಕ್ಕೂ ಒಂದೊಂದು ರೇಟು, ಒಂದು 12 ಇಂಚಿಗೆ 5 ರೂಪಾಯಿ ಮಾರ್ತಾ ಇದೀವಿ, ಸ್ಕ್ವಯರ್ನೇ 6 ರೂಪಾಯಿ ಮಾರ್ತಾ ಇದೀವಿ, 10 ಇಂಚಿಗೆ 4.5-4 ರೂಪಾಯಿ ಕೊಡ್ತಾ ಇದೀವಿ ಸರ್. ಈಗ 8 ಇಂಚಿಗೆ 2 ರೂಪಾಯಿ ಕೊಡ್ತಾ ಇದೀವಿ. ಹಿಂಗೆ ಸರ್ ಮಾರುಕಟ್ಟೆಯಲ್ಲಿ ಯಾವ್ದಕ್ಕೆ ಹೆಚ್ಚು ಬೇಡಿಕೆ ಇದೆ? 12 ಇಂಚು 10 ಇಂಚಿಗೆ ಸರ್ ಬೇಡಿಕೆ ಜಾಸ್ತಿ ಇರೋದು. 12 ಇಂಚು 10 ಇಂಚು ಜಾಸ್ತಿ ಬೇಡಿಕೆ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. 12 ಇಂಚ್ನ ಎಷ್ಟು ರೂಪಾಯಿ ಮಾರಾಟ ಮಾಡ್ತಾರೆ, 10 ಇಂಚ್ನ ಎಷ್ಟು ರೂಪಾಯಿ ಮಾರಾಟ ಮಾಡ್ತಾರೆ? 5 ರೂಪಾಯಿ ಮಾರ್ತೀವಿ ಸರ್ 12 ಇಂಚು, 10 ಇಂಚ್ನ 4 ರೂಪಾಯಿ ಮಾರ್ತೀವಿ. 10 ಇಂಚು 4 ರೂಪಾಯಿ. ಯಾವ್ದೇ ರೀತಿ ಡೆಡ್ ಆಗಿ ಉಳಿಯೋದಿಲ್ವಾ ನಿಮ್ಮ ಹತ್ರ? ಇಲ್ಲ ಸರ್, ಅವ್ರು ನಮ್ಮ ಹತ್ರ ಉಳಿಯೋದಿಲ್ಲ. 1,000-2,000 ಸ್ಟಾಕ್ ಮಾಡ್ತೀವಿ ಅಷ್ಟೇ, ಹಾಗೆ ಹೋಗ್ಬಿಡ್ತಾವ, ತಗೊಂಡೋಗ್ತಾರೆ, ವ್ಯಾಪಾರ ಆಗುತ್ತೆ ಸರ್. ಡೆಡ್ ಆಗಿ 1,000-2,000-3,000-5,000 ಉಳಿದಾವಪ್ಪ, ಹೆಂಗ್ ಖರ್ಚು ಮಾಡೋದು ಅನ್ನೋ ಒಂದು ಬೇರೆ ಕಡೆ ಹೊರಗಡೆ ಇಂದ ನಮಗೆ 20,000 ಮಾಡ್ಕೊಡ್ರಿ ಅಂತ ಕೇಳ್ತದಾರ ಸರ್, ತಮಿಳ್ನಾಡು ಕಡೆ ಆ ಕಡೆ ಎಲ್ಲ. ನಾವಿನ್ನು ಹೊಸ್ತಾಗೆಲ್ಲ ಮಾಡ್ತಾ ಇರೋದು, ಹಂಗಾಗಿ ಈ ಸರಿ ನಮಗೆ ಹಾಳೆ ಕೂಡಿಕ್ಕೂ ಕಷ್ಟ ಆಗಿದೆ. ಈಗ ಒಂದ್ ಸ್ವಲ್ಪ ಕೂಡಿಕ್ಕಿದೀವಿ, ಅವು ನಿರತಂಕ ಇಲ್ಲೇ ಲೋಕಲ್ ಮಾರಿ ಮುಂದಿನ ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಆಳಿಗಳು ಅವಾಗೆ ಸರ್ ಸಿಗೋದು ತೋಟದಲ್ಲಿ, ಅವಾಗ ತಂದು ಅವಾಗಿಂದ 20,000-30,000 ಮಾಡಿ ಒಂದೇ ಸರಿಗೆ ನಾವು ಆ ತರ 20,000-30,000 ಮಾಡಿದ್ರೆ ನಮಗೂ ಆದಾಯ ಕೈ ತುಂಬ ಸಿಗುತ್ತೆ ಸರ್. ಅರ್ಧ ಖರ್ಚು ಮಾಡಿದ್ರು ಅರ್ಧ ಉಳಿಯುತ್ತೆ ನಮಗೆ, ಅವಾಗ ನಮಗೂ ಅವಾಗ ಒಂದು ಇನ್ನೂ ಖುಷಿ ಆಗುತ್ತೆ ಮಾಡಕ್ಕೆ. ಈಗ ಇನ್ನೂ ಹೊಸ್ತಾಗೆಲ್ಲ ಮಾಡ್ತಾ ಇರೋದು, ಹಂಗಾಗಿ ಈಗ ಹೆಂಗೆಂಗ್ ಬರುತ್ತಾ ಹಾಗಾಗೆ ಲೋಕಲ್ಲೇ ಕೊಡ್ತಾ ಇದೀವಿ ಸರ್. ತಮಿಳ್ನಾಡಿನವರು ಕೇಳ್ತಾ ಇದಾರೆ, ಹೊರ ರಾಜ್ಯದವ್ರು ಕೇಳ್ತಾ ನಿಮಗೆ ಸರ್ ತಟ್ಟೆ ಕೇಳ್ತಿದ್ದಾರೆ, ಒಂದಿಬ್ಬರು ಫೋನ್ ಮಾಡಿದ್ರು, ಹಂಗಾಗಿ ನಾವು ಈ ವರ್ಷ ಅವ್ರ ಬೇಡಿಕೆ ತನಕ ಆಗ್ತಾ ಇಲ್ಲ ನಮಗೆ. ಹಾಗಾಗಿ ಅವ್ರಿಗೆ ಹೆಂಗ್ ಗೊತ್ತು ಬೇರೆ ರಾಜ್ಯದವರಿಗೆ? ಅವರಿಗೆ ನಾವು ಹಿಂಗೆ ಬೇರೆ ಮಾಡ್ತಿರ್ತಾರಲ್ಲ ಸರ್, ಅವರು ಅವ್ರ ಕಡೆಯಿಂದ. ಈಗ ನಮ್ಮ ಕಡೆಯಿಂದ ಇನ್ನೊಬ್ರು ಒಂದ್ 8-1 ರೂಪಾಯಿ ಕಡಿಮೆ ತಗೊಂತಾರೆ, ಅವ್ರು ಅದಕ್ಕೆ ಜಾಸ್ತಿ ಮಾರ್ಕೊಂತಾರೆ. ಅವ್ರ ಕಡೆನೆ ಕಾಂಟ್ಯಾಕ್ಟ್ ಆದ್ರೆ ನಮ್ಮ ಫ್ರೆಂಡ್ ಒಬ್ರು ಅದಾರೆ, ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಆಗ್ತಾ ಇದ್ ಕೇಳಿದಾರೆ, ಮೊನ್ನೆ ಮಾತಾಡಿದಾರೆ, ಅದಕ್ಕೆ ನಾವು ನವೆಂಬರ್ ಡಿಸೆಂಬರ್ ಇಂದ ನೋಡೋಣ ಅಂತ ಹೇಳಿದೀವಿ ಸರ್. ಈ ಅಡಿಕೆ ಆಳುಗಳು ನವೆಂಬರ್ ಡಿಸೆಂಬರ್ ಅಲ್ಲಿ ಚೆನ್ನಾಗಿ ಸಿಗ್ತವೆ ಅಂತಂದ್ರೆ, ಯಾವ ಸಮಯದಲ್ಲಿ ನಿಮಗೆ ಇದ್ರದ ಒಂದ್ ಸಮಸ್ಯೆ ಕಾಡುತ್ತೆ, ಸಿಗೋದಿಲ್ಲಪ್ಪ ಈ ಸಮಯದಲ್ಲಿ ಅನ್ನೋದೇನಾದ್ರೂ? ಅದೇ ಈಗ ಜೂನ್ ಜುಲೈಯಿಂದ ಕಷ್ಟನೇ ಸರ್, ಈಗ ನವೆಂಬರ್ ಬರೋ ತನಕ ನಮಗೆ ಕಷ್ಟನೇ ಆಳೆ. ಈಗ ನವೆಂಬರ್ ಇಂದ ಮಾರ್ಚ್ ಒಳಗೆ, ಫೆಬ್ರವರಿ ಮಾರ್ಚ್ ಮುಗಿಯೋ ಹೊಟ್ಟೆತ್ತಿಗೆ ನಾವು ಆಳೆ ಸ್ಟಾಕ್ ಮಾಡ್ಕೋಬೇಕು ಸರ್. ಹಾಗಾದ್ರೆ ನಾವು ವರ್ಷ ಎಲ್ಲ ಇಡೀ ಕೆಲಸ ಮಾಡಬಹುದು. ಈಗ 4-5 ತಿಂಗಳ ಕೆಲಸ ಆಳೆ ಸಿಗಲ್ಲ ನಮಗೆ, ಅವಾಗ ಕೆಲಸ ಮಾಡ್ಕೋಬಹುದು. ಮಳೆ ಬರ್ತದಲ್ಲ ಸರ್, ಆಳೆ ಬಿದ್ದಾಗ ಮಳೆ ಹನಿ ಮಳೆ ಬಿದ್ದಿರ್ತದಲ್ಲ, ಆಳೆ ಕರಗ ಆಗ್ತವೆ, ತಟ್ಟೆ ಹೊಡಿಯಕ್ ಬರಲ್ಲ, ತಟ್ಟೆ ಮಾಡಕ್ಕೆ ಬರಲ್ಲ, ಅವು ಕಪ್ಪಾಗಿ ಬಿಡ್ತಾವಲ್ಲ, ತೊಳೆದ್ರು ಹೋಗಲ್ಲ ಅವು. ಅಂದ್ರೆ ಮುಂಗಾರಿ ಸಮಯದಲ್ಲಿ ನಿಮಗೆ ಆಳುಗಳು ಸಿಗೋ ಸಮಸ್ಯೆ? ಸಮಸ್ಯೆನೇ ಸರ್, ಅದು ಬರದೇ ಇಲ್ಲ ತಟ್ಟೆ ಹೊಡಿಯಕ್ಕೆ. ಮೇ ತಿಂಗಳಿಂದ ನಮ್ಮ ನವೆಂಬರ್ ತಿಂಗಳವರೆಗೂ ಬರದೇ ಇಲ್ಲ ಸರ್. ಬರದೇ ಇಲ್ಲ ಅಂದ್ರೆ ನೀವು ಅಷ್ಟು 6 ತಿಂಗಳಿಗಾಗಷ್ಟು ಆಳುಗಳನ್ನ ಮುಂಚೆನೆ ಸ್ಟಾಕ್ ಮಾಡ್ಬೇಕು ಸರ್? 1,00,000-2,00,000-3,00,000 ಆಳೆ ಸ್ಟಾಕ್ ಮಾಡ್ಲೇಬೇಕು ನಿಮ್ನ ನವೆಂಬರ್ ಡಿಸೆಂಬರ್ ಇಂದ ಮಾಡ್ಬೇಕು ಅಂತ. ಹಂಗೆ ಈಗ ಆದ್ರೂ ಬಿಟ್ಟಿಲ್ಲ, ನಾವೊಂದ 50,000 ಕೂಡಿಟ್ಟಿದೀವಿ ಈಗ, ಸಮಸ್ಯೆ ಏನಿಲ್ಲ ಸರ್. ನಾವು ಒಂದ್ ಸ್ವಲ್ಪ ಇನ್ನೂ ನಮಗೆ ರೂಢಿ ಇರಲ್ಲ, ಒಂದ್ ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ರೂಢಿ ಆಗತ್ತಂಗ ಸಮಸ್ಯೆನೇಯ, ನಮಗ್ ಇದೇನಪ್ಪ ಕಿರಿಕಿರಿ ಅನ್ನ ಅನ್ನಂಗ ಆಕತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಈಗ 2 ತಿಂಗಳಿಗೆ ನಮಗೆ ಅಲ್ಲೇ ಅನುಭವ ಬಂದತಿ, ಈಗ ಬರ್ತಾ ಬರ್ತಾ ಇನ್ನೂ ಅನುಭವ ಆಗುತ್ತೆ ಸರ್. ಯಾಕಂದ್ರೆ ಈಗೆಲ್ಲ ಕಾಂಪಿಟೇಷನ್ ಯುಗ, ಚೆನ್ನಾಗಿ ಮಾಡ್ಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕು, ಹಳೆ ಹಂಗಾಗ್ಬಿಟ್ಟು ಕ್ವಾಲಿಟಿ ಕೊಡ್ಬೇಕು ಸರ್. ಕ್ವಾಲಿಟಿ ಇದ್ರೆ ನಮ್ದು ಇದನ್ನ ಚೆನ್ನಾಗಿ ಮಾಡ್ಬೋದು. ಈಗ ಇವು ತಟ್ಟೆಗಳಲ್ಲೇ ಸಾಕಷ್ಟು ಕಾಂಪಿಟೇಷನ್ ಬಂದಿದೆ, ಪ್ಲಾಸ್ಟಿಕ್ ಬೇರೆ ಬೇರೆ ಆಳೆ ಇವೆಲ್ಲ ಬಂದಿದಾವೆ ಅಂತ, ಇದ್ರಲ್ಲಿ ಇದು ಬೇಡಿಕೆ ಇರುತ್ತೆ? ಇದು ಬೇಡಿಕೆ ಇದೆ ಸರ್, ಬೇಡಿಕೆನೆ ನಮಗೆ ಕೊಡಕ್ ಆಗ್ತಾ ಇಲ್ಲ, ಬೇಡಿಕೆ ಇದೆ. ಮೊನ್ನೆ ಜಾತ್ರೆಗೂ ಬಹಳ ಚೆನ್ನಾಗಿ ಹೋದ್ವು, ನಾವಿನ 2 ತಿಂಗಳಾತಲ್ಲ ಮಾಡಿ, ಹಂಗಾಗಿ ಬೇಡಿಕೆ ಇದೆ ನಮಗೆ. ನಾವಿನ್ನು ಏನು ಬೇರೆ ಕಡೆ ಏನಿದು ಮಾಡಿಲ್ಲ, ಎಲ್ಲ ಲೋಕಲ್ಲೇ ಬಂದು ತಗೊಂಡೋಗ್ತದೆ. ನಾವ್ ಹಾಕಿರೋ ಕಡೆ ಮಿಷಿನ್ಗಳು ಇಲ್ಲ ಅಲ್ಲಿ. ಯಾವ ಸಮಯದಲ್ಲಿ ಹೆಚ್ಚು ತಟ್ಟೆ ಖರ್ಚಾಗುತ್ತೆ, ಅಡಿಕೆ ತಟ್ಟೆ ಅಂತೀರ? ಇದು ಜಾತ್ರೆ ಟೈಮ್ ಅಲ್ಲಿ ಖರ್ಚಾಗುತ್ತೆ ಸರ್, ಹಬ್ಬಗಳಲ್ಲಿ, ಜಾತ್ರೆ ಟೈಮಲ್ಲಿ. ಮತ್ತೆ ಗೊತ್ತಿದ್ದಾರೆಲ್ಲ, ಏನಾರ ಫಂಕ್ಷನ್ ಗಳು ಮಾಡ್ತಾರಲ್ಲ, ಅವ್ರು ತಗೊಂಡ್ ಹೋಗ್ತಾರೆ ಸರ್ ಬಂದು. ಈಗ ಈ ನಾನ್ ವೆಜ್ ಮಾಡೋ ಮಾರಮ್ಮ ಸ್ವಲ್ಪ ಹೆಚ್ಚು ಖರ್ಚಾಗ್ತದೆ ಸರ್. ಮೊನ್ನೆ ಒಂದೇ ಸರಿಗೆ 20,000 ಖರ್ಚಾದ್ ಸರ್, ಹಂಗೆ ಹಂಗ್ ಖರ್ಚಾಗ್ತವೆ. ಮಾರ್ಕೆಟ್ ಹೆಂಗ್ ಸೃಷ್ಟಿ ಮಾಡ್ಕೊಂಡಿದ್ರೆ ನೀವು? ಇಲ್ಲೇ ಲೋಕಲ್ ಮಾತ್ರ ಕೊಡ್ತೀರಾ? ಈಗ ನೀವು ಲೋಕಲ್, ಈಗ ಅಲ್ಲಿ ಫ್ಯಾಕ್ಟ್ರಿ ಹತ್ರನೇ ಬಂದು ತಗೊಂಡೋಗ್ತದ ಸರ್. ಈಗ ನಾವಿನ್ನು ಅಂಗಡಿಗಳಿಗೆ ಏನು ಕೊಟ್ಟಿಲ್ಲ, ಎಲ್ಲ ಅಲ್ಲಿ ಅಲ್ಲೆಲ್ಲೇ ಬಂದು ತಗೊಂಡೋಗ್ತಾರೆ. ಅಲ್ಲಿ ಅಲ್ಲಿ ಎಲ್ಲ ನೋಡ್ತಾರಲ್ಲ ಜನ. ಇನ್ನ ಬೋರ್ಡು ಹಾಕಿಲ್ಲ ನಾವು ಹೇಳ್ಬೇಕು ಅಂದ್ರೆ, ಇನ್ನ ಬೋರ್ಡ್ ಹಾಕ್ಬೇಕೀಗ. ಬೋರ್ಡ್ ಹಾಕಿಲ್ಲ ಇನ್ನು ಇಲ್ಲ, ಪ್ರಚಾರ ಮಾಡಿದ್ರೆ ಇಂತ ಆಲಮ್ಮರ ಹತ್ರ ಸಿಗುತ್ತೆ ಅಂತ ಸಾಕಷ್ಟು ಅನುಕೂಲ ಆಗುತ್ತೆ. ನಾವ್ ಅದ್ರ ಜೊತೆಗೆ ಇನ್ನೂ ಒಂದೆರಡು ಬಿಸ್ನೆಸ್ ಮಾಡ್ಬೇಕು ಅಂತ ಇದೀವಿ. ಒಂದ್ 4 ಜನ ಮಹಿಳೆಯರಿಗೆ ಕೆಲಸ ಕೊಡ್ಬೇಕು ಅಂತ ಇನ್ನ ಪ್ಲಾನ್ ಇದೆ ಸರ್. ಅದನ್ನ ಇನ್ನ ಇವಾಗಲ್ಲ ಮಾಡ್ಬೇಕು. ಈಗ ಒಂದು ಕಟ್ ಅಂದ್ರೆ ಎಷ್ಟು ಕಟ್ತೀರಾ? 100 ಕಟ್ತೀರಾ? 50 ಕಟ್ತೀರಾ? 50 ಕಟ್ತೀವಿ ಸರ್. 50 ಕಟ್ತೀರಾ? ಹ್ಮ್. 50 ಅಂದ್ರೆ ನೀವು ಎಷ್ಟು ಕೊಡ್ಬೇಕು? 50ಕ್ಕೆ 250 ರೂಪಾಯಿ ಮಾರ್ತೀವಿ ಸರ್ ನಾವು ಒಂದು ಕಟ್ಟಿಗೆ. ನಿಮ್ಗೆ ಎಷ್ಟು ಖರ್ಚು ಬರುತ್ತೆ? ಅದ್ರಾಗೆ ನಮಗೆ ಒಂದು 150 ರೂಪಾಯಿ ಹೋದ್ರು 100 ರೂಪಾಯಿ ಉಳಿತದ ಸರ್ ನಮಗೆ. 50ಕ್ಕೆ 250 ರೂಪಾಯಿ ಮಾರಾಟ ಮಾಡಿದ್ರೆ 100 ರೂಪಾಯಿ ಉಳಿತದೆ. 700 ಹೊಡೆದ್ರೆ ಒಂದು 700 ರೂಪಾಯಿ ನಿಮ್ಮ ಒಂದು ಕೂಲಿಗೆ ಏನ್ ಮೋಸ ಇಲ್ಲ? ಮೋಸ ಇಲ್ಲ ಸರ್. ಮೋಸ ಇಲ್ಲ. ಈಗ ನಿಮ್ಮ ಹತ್ರ ಅಂಗಡಿ ಇರ್ತಾ ಮಾತಾ ತಗೊಂಡೋಗ್ತಾರ ಗ್ರಾಹಕರು? ಅವರು ಅವ್ರನ್ನ ಬಂದು ತಗೊಂಡೋಗ್ತಾರ? ಹೆಚ್ಚಾಗಿ ನೀವು ಹೋಲ್ಸೇಲ್ ಕೊಡ್ತಾರೆ, ರಿಟೇಲ್ ಆಗಿ ಮಾರಾಟ ಮಾಡ್ತಾರೆ? ಇಲ್ಲ ಸರ್, ಈಗ ಹೋಲ್ಸೇಲ್ ರೇಟೇ ಕೊಡ್ತೇವಿ. ಅಂಗಡಿಗಿಂತ ಹೋಲ್ಸೇಲ್ ರೇಟಿಗೆ ನಾವು ಕೊಡ್ತಾ ಇರೋದು. ಈಗಿನ ಮೊನ್ನೆ ಮಾಡಿದೀವಲ್ಲ, ಹಂಗಾಗಿ ಇನ್ನ ಲೋಕಲ್ಲೇ ತಗೊಂಡೋಗ್ತಾರೆ. ಮೊನ್ನೆ ಜಾತ್ರೆ ಟೈಮ್ನಾಗೆ ಹಾಕ್ಬಿಟ್ಟಿವ ನಾವು, ಹಂಗಾಗಿ ಅಲ್ಲೇ ಹೋಯ್ತಿದಾರೆ ಲೋಕಲ್ಲರೆ ಬಂದು. ಈಗ ಅಂಗಡಿ ಅವ್ರು ತಗೊಂಡೋದ್ರೆ ಅವ್ರು ಎಷ್ಟು ಮಾರಾಟ ಮಾಡ್ತಾರೆ ನಿಮ್ಮ ಹತ್ರ? 250? ಅವರು 7 ರೂಪಾಯಿ 8 ರೂಪಾಯಿ ಮಾರ್ತಾರೆ ಅವರು ಒಂದೊಂದು ತಟ್ಟಿಗೆ. 7 ರೂಪಾಯಿ 8 ರೂಪಾಯಿ ಆಗುತ್ತೆ. ನಿಮ್ಮ ಹೋಲ್ಸೇಲ್ ರೇಟೇ ಕೊಡ್ತೀವಿ. 5 ರೂಪಾಯಿ ಅಂತ ಕೊಟ್ರೆ ಅವರು 7 ರೂಪಾಯಿ 8 ರೂಪಾಯಿ ಮಾರಾಟ ಮಾಡ್ತಾರೆ. ನೇರವಾಗಿ ರೈತರು ಅಥವಾ ಗ್ರಾಹಕರು ಬಂದ್ರು ಕೊಡ್ತೀರಾ? ಕೊಡ್ತೀವಿ ಸರ್. ನಿಮ್ಮ ಫ್ಯಾಕ್ಟರಿ ಹತ್ರ ಕೊಡ್ತೀವಿ ಸರ್. ಕೊಡ್ತೀರಾ? ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದ್ ದಿವಸಕ್ಕೆ 600-700 ತಟ್ಟೆ ತಯಾರು ಮಾಡ್ತೀರಾ? ಬೇರೆ ಈಗ ಕರೆಂಟ್ ಫೀಸ್ ಇರ್ಬೋದು, ನಿಮ್ಮ ಒಂದು ಕೂಲಿ ಅದೆಲ್ಲ ಸೇರಿದ್ರೆ ಎಷ್ಟು ಖರ್ಚು? ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 1,000 ಹೊಡೆದ್ರು ಸರ್, ಅದ್ರಾಗೆ 1,000 ರೂಪಾಯಿ ತೆಗೆದ್ರು 1,000 ರೂಪಾಯಿ ಉಳಿಸಬಹುದು ಸರ್. ಉಳಿಸಬಹುದು. ಈಗ ಇನ್ನು ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಸಾಕಷ್ಟು ಇರೋದ್ರೆ, ಬೇಡಿಕೆ ಸಾಕಷ್ಟು ಆದ್ರೆ ಅಷ್ಟೇ ಲಾಭ ಇರುತ್ತೆ ಸರ್. ಮಾಡಿದ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಉದ್ದೇಶ ಇದೆ. ಹ್ಞೂ ಸರ್, ಈ ಉದ್ದೇಶ ಇದೆ. ಮಾಡಬೇಕು. ಇನ್ನೊಂದು ಮಿಷಿನ್ ಹಾಕಿ ಇನ್ನೊಂದು 4 ಜನ ಕೂಲರಿಗೆ ಕೆಲಸ ಕೊಟ್ಟು ಒಂದ್ ದಿವಸಕ್ಕೆ 1,000-3,000 ತಟ್ಟೆಗಳು ತಯಾರು ಮಾಡೋ ಇದು. ಆದ್ರೆ ಈ ಆಳುಗಳು ತಾಂಬರದೆ ಸ್ವಲ್ಪ ಕಷ್ಟ ಆಗುತ್ತಾ? ಕಷ್ಟ ಆಗುತ್ತೆ ಸರ್, ಈಗಲೇ ರೂಢಿ ಆಗ್ಬಿಡುತ್ತೆ ನಮಗೆ 2 ತಿಂಗಳಿಗೆ. ಯಾಕಪ್ಪಂದ್ರೆ ನಾವ್ ಹೆಚ್ಚು ಸ್ವಲ್ಪ ಶ್ರಮ ಪಡ್ಲೇಬೇಕು ಸರ್. ಶ್ರಮ ಪಟ್ರೇನೆ ಸಿಗೋದು. ಈಗ ಇನ್ನೊಬ್ರು ಕೈ ಕೇಳ ಕೆಲ್ಸಕ್ಕೆ ನಾವು ಹೋಗಕ್ಕಿಂತ ನಮ್ಮ ಕಾಲಿ ಮೇಲೆ ನಾವೇ ಸ್ವಯೋದ್ಯೋಗ ನಮ್ಮ ನಾವೇ ಮಾಡ್ಕೊಂಡ್ರೆ ಇನ್ನೊಬ್ರು ಕೈ ಕೇಳ ಕೆಲ್ಸನೂ ಇರಲ್ಲ. ನಮ್ಮ ಸ್ವಯೋದ್ಯೋಗ ನಾವೇ ಮಾಡ್ಬೋದು. ದಿನ ಏನಿಲ್ಲ ಅಂದ್ರೆ 500 ದುಡಿಬಹುದು, 1,000 ದುಡಿಬಹುದು, 2,000 ದುಡಿಬಹುದು. ಇಂಪ್ರೂವ್ ಆಯ್ತು ಅಂತಂದ್ರೆ 3,000-4,000 ದುಡಿಬಹುದು. ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಇಂಪ್ರೂವ್ ಆದ್ರೆ ಲಕ್ಷಗಟ್ಟಲೆ ದುಡಿಬಹುದು. ಇದ್ರಾಗಿ ನೀವು ಈಗ ನೀವೇ ಹೋಗಿ ಆಳೆ ತರತ್ತಿನ ಅಲ್ಲಿ ಹಳ್ಳಿಯಾಗಿರ್ತಕ್ಕಂತ ಯಾರಾದ್ರೂ ಒಂದಿಬ್ಬರಿಗೆ ಹೇಳ್ಬಿಟ್ರೆ ನೀವು ಆಳೆ ತಂದು ಕೊಟ್ರೆ ಎಷ್ಟು ನಿಮ್ಮ ಹತ್ರ ದುಡ್ಡು ಕೊಡ್ತಾ ಆಣ್ತೀವಿ ನಾವು ಕೊಂಡ್ಕೊಂತೀವಿ ಅಂತ ಈ ತರ ಒಂದು ಮಾಡಿದ್ರೆ ಅನುಕೂಲ ಆಗುತ್ತಲ್ವಾ ನಿಮ್ಗೆ? ಅದ್ರಾಗೆ ಅಂದ್ರೆ ಸರ್ ಅವರು ಸಣ್ಣ ಹೂವು ಕೊಡ್ತಾರೆ, ದೊಡ್ಡವು ಕೊಡ್ತಾರೆ ಆಳೆ. ಮತ್ತೆ ಒಳ್ಳೆ ಕ್ವಾಲಿಟಿ ಅವು ಕೆಂಪಗಿರ್ತವೆ, ಕರ್ರಗಿರ್ತವೆ. ಈಗ ಹಂಗೆ ನಾವು ಕೊಟ್ಟು ಲೇಬರ್ಗೆ ಹೇಳಿದ್ರೆ ಅವರು ಆ ತರ ಹಾಳೆ ನಮಗೆ ಕಟ್ಟಿಟ್ಬಿಡ್ತಾರೆ. ಒಂದು ಪೆಂಡಿಗೆ 25 ಹಾಳೆ ಹಾಕ್ತಾರೆ. 25 ಹಾಳೆಗೆ ಹಾಳೆ ಒಂದು 4 ಹಾಳೆ ಒಳ್ಳೆ ಹಾಕಿ 10 ಹಾಳೆ ಕರ್ರ ನಾವು ಕೆಂಪ ನೋವು ಹಾಕಿದ್ರೆ ನಮಗೆ ಲಾಸ್ ಆಗ್ತಾರೆ. ಅಲ್ಲಿ ಏನಾಗುತ್ತೆ ಏನು ಸಿಗಲ್ಲ ನಮಗೆ. ನಾವು ಮತ್ತೆ ಬಹಳ ಕಷ್ಟ ಆಗುತ್ತೆ ಜೀವನ ಮಾಡೋದೇ. ನಾವೇ ನೇರವಾಗಿ ಲೇಬರ್ ಕರ್ಕೊಂಡು ನಾವೇ ಹೋಗ್ಬಿಟ್ರೆ ನಾವೇ ನಮಗೆ ಇಂಥ ಹಾಳೆನೆ ಹಾರಿಸ್ರಮ ಅಂತ ಹೇಳಿದ್ರೆ ಅಂತ ಹಾಳೆನೆ ಹಾರಿಸ್ತಾರೆ. ನಮಗೆ 500,000 ತರದ 500 ಹಾಳೆ ತರನ, 5,000 ಹಾಳೆ ತರದ 2,500 ತರನ ನಮಗೆ ಅಲ್ಲಿ ನಮಗೆ ದುಡಿಮೆನೂ ಆಗುತ್ತೆ, ನಮಗೆ ಲೆಕ್ಕಾಚಾರನೂ ಸಿಗುತ್ತೆ. ಈಗ ಗುಣಮಟ್ಟ ಚೆನ್ನಾಗಿ ಬರ್ತಾ ಇರ್ತಾರೆ. ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ಆಲಮರ ಹತ್ರ ಸರಿ ಇಲ್ಲಪ್ಪ, ತಟ್ಟೆಗಳು ಸರಿ ಇಲ್ಲ, ಬೇಡ ಬಿಡು ಅಂತಾರೆ. ಹಂಗ ನಾವು ಗಿರಾಕಿಗಳನ್ನ ಕಳ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಗುಣಮಟ್ಟ ಕಾಪಾಡ್ತೀವೋ ಅಷ್ಟು ಚೆನ್ನಾಗಿ ಸರ್. ಹಂಗಾಗಿ ಗುಣಮಟ್ಟದ್ದೇ ಮಾಡ್ಬೇಕು ನಾವು. ಏನೇ ಒಂದು ಕೆಲಸ ಮಾಡಿದ್ರು ಗುಣಮಟ್ಟದ್ದೇ ಮಾಡ್ಬೇಕು ಸರ್. 4 ಜನಕ್ಕೆ ಇದು ತಲುಪಬೇಕು. ಅಡಿಕೆ ಹಾಳೆಯಿಂದ ಬರೀ ತಟ್ಟೆ ಮಾತ್ರ ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಇನ್ನು ಬೇರೆ ಏನಾದ್ರೂ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ ಸರ್, ಬಹಳ ಇದೆ. ನಮಗಿನ್ನು ಅಷ್ಟು ಇನ್ನು ಮಾಡಕ್ಕೆ ಇದಾಗ್ತಾ ಇಲ್ಲ. ಇನ್ನು ಅಡಿಕೆ ತಟ್ಟೆನೆ ಮಾಡ್ತಾ ಇದೀವಿ ನಾವು. ಅದ್ರಾಗ ಹಲವಾರು ಇವು ಅದಾವ ಸರ್ ಮಾಡೋ ಹೂವ ಕೆಲಸಗಳು. ಅದರಲ್ಲಿ ಏನಾದ್ರು ಹೆಚ್ಚು ಆಕರ್ಷಣೆ ಬರಂಗೆ ಏನಾದ್ರು ಅದರಲ್ಲೂ ಡಿಸೈನ್ ಮಾಡೋದು ಆತರ ಏನಾದ್ರೂ ವ್ಯವಸ್ಥೆ ಇರುತ್ತಾ? ಏನಿರಲ್ಲ ಇದು ಸರ್. ಅದ್ರಾಗೆ ವೆರೈಟಿಗಳು ತಟ್ಟಿಗಳು ಇದಾವೆ ಅದ್ರಲ್ಲಿ. ಒಂದೇ ತರ ಇಲ್ಲ ಅದ್ರಾಗೆ, 4-5 ತರ ವೆರೈಟಿ ಮಾಡ್ತೇವೆ ನಾವು. ಒಬ್ಬ ಮಹಿಳೆಯಾಗಿ ಬಹಳ ಆಸಕ್ತಿಯಿಂದ ತೊಡಕೊಂತೀರ ಈ ಸ್ವಸಹಾಯ ಸಂಘದಲ್ಲಿ ಭಾಗವಹಿಸೋದಾಗಿರ್ಬೋದು, ಅಡಿಕೆ ತಟ್ಟೆ ಭಾಗವಹಿಸೋದಾಗಿರ್ಬೋದು. ಈಗಿನ ಮಹಿಳೆಯರೆಲ್ಲ ಹೆಚ್ಚು ಈ ತರ ಒಂದು ಉಪಕಸಬುಗಳು ಆಗಿರ್ಬೋದು ಈ ತರಕ್ಕೆ ಹೆಚ್ಚು ಆಸಕ್ತಿ ತೋರಿಸಿಲ್ಲ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಂತ ಮಹಿಳೆಯರು ಈಗ ಗಂಡ ತಂದು ಕೊಟ್ಟಿದ್ದೇ ಜೀವನ ಮಾಡ್ಬೇಕು ಇದು ಮಾಡ್ತಾರೆ. ಅವ್ರಿಗೆ ನಮಗೆ 10 ರೂಪಾಯಿ ಬೇಕು ಅಂತಂದ್ರೆ ಕೊಡ್ರಿ ಅಂತ ಕೇಳಬೇಕು. ಈಗ ನಾವೇ ಸ್ವತಃ ದುಡಿದ್ರೆ 10 ರೂಪಾಯಿ ಎಲ್ಲ 10 ರೂಪಾಯಿನೂ ಅಲ್ಲ 100 ರೂಪಾಯಿನೂ ಕೇಳಲ್ಲ ಅವ್ರ ಹತ್ರ. ನಾವೇ ಇನ್ನ ತಗೊಳ್ರಿ ಇಷ್ಟು ಮಿಕ್ಕೈತೆ ದುಡ್ಡು ಅಂತ ಅವ್ರ ಕಷ್ಟ ಮನೆಗೆ ಪರಿಸ್ಥಿತಿಗಳು ನೋಡಿ ದುಡ್ಡಿನ ಅವಶ್ಯಕತೆ ಇದ್ದಾಗ ಅವ್ರ ಕೈಗೆ 50,000 ಲಕ್ಷ ಕೊಟ್ರೆ ಯಾಕಿದಾಗಲ್ಲ ಸರ್. ಅವ್ರು ಈಗ ಸ್ವಯೋದ್ಯೋಗ ಹೆಣ್ಮಕ್ಳು ಮನೆಗೆ ಆರಾಮಾಗಿ ಕುತ್ಕೊಳಕ್ಕಿಂತ ಗಂಡ ಮಕ್ಳಿಗಿಂತ ಅವ್ರು ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಅವ್ರಿಗೆ ಕೈ ಜೋಡಿಸಿದ್ರೆ ಮಾತ್ರ ಜೀವನ ಇವತ್ತಿನ ಇದ್ರಲ್ಲಿ. ಈಗ ಅವರೇ ತಂದಾಕ್ಬೇಕು, ಮಕ್ಕಳು ನೋಡ್ಕೋಬೇಕು, ಮನೆ ಖರ್ಚು ನೋಡ್ಕೋಬೇಕು ಎಲ್ಲ ಅಂದ್ರೆ ಆಗಲ್ಲ ಸರ್. ಟೌನ್ ಅಲ್ಲಿ ಜೀವನ ಮಾಡಕ್ಕೆ ಆಗಲ್ಲ ಸರ್. ದುಡ್ದಾಗ ಮಾತ್ರ ನಾವು ನಾಲರಂತೆ ಆಗ್ಬಹುದು. ಈಗ ಅಂದ್ರೆ ನಾವು ಈಗ ಹೆಂಗಿರ್ತೀವೋ ಹಾಗೆ ಇರ್ತೀವಿ, ಮುಂದರಿಯಕ್ ಆಗಲ್ಲ. ಗಂಡ ಹೆಂಡತಿ ಇಬ್ಬರು ಸರಿ ಸಮ ಅಂತಾನೆ ದುಡಿಬೇಕು. ಅವ್ರ ಬಹಳ ದುಡಿದ್ರೆ ನಮ್ ಸ್ವಲ್ಪ ನರ ದುಡಿಲೇಬೇಕು. ದುಡಿದ್ರೇನೆ ಒಂದು ಸಮಾಜದಲ್ಲಿ ಮುಂದೆ ಬರ್ಬೋದು, ನಾವು ನಾಲರಂತೆ ಬದುಕಬೇಕು ಅನ್ನೋದು ತೋರಿಸಬಹುದು ನಾವು. ಇದರಲ್ಲಿ ನಿಮ್ಮ ಯಜಮಾನರ ಸಹಕಾರ ಯಾವ ರೀತಿ ಇದೆ? ನಮ್ಮನೆಯವರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಸರ್. ಅವರು ಇಂಥದ್ದು ಮಾಡ್ತೀನಿ ಅಂದರೆ ನೀನು ಮಾಡಬೇಡ ಅಂತ ಅನ್ನಲ್ಲ, ಅವರು ಬಾಯಾಗೆ ಬರಲ್ಲ. ಅವ್ರು ನಿನಗೇನು ತಿಳಿತತ್ತ ಅದು ಮಾಡು, ನೀನೇನು ಹಾಳು ಮಾಡಲ್ಲ, ಒಳ್ಳೇದು ಮಾಡ್ತೀಯಾ ಮಾಡು ಅಂತ ಅಂತಾರೆ ಸರ್ ಅವರು. ಅವ್ರಿಗೆ ಅವರು ಬೆಂಬಲ ನನಗೆ ಭಾಳ ಇದೆ ಸರ್. ಅವರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಅವ್ರು ನಮಗೆ, ಇಂಥದ್ದು ಮಾಡಬೇಡ ಬಿಡಬೇಡ ಅಂತ ಅನ್ನಲ್ಲ. ಅದನ್ನು ನಾವು ಒಂದು ಸರಿ ಏನಾರ ಒಂದು ಮಾಡಬೇಕು ಅಂದರೆ 10 ಸರಿ ಯೋಚನೆ ಮಾಡ್ತೀವಿ, 10 ಸರಿ ಹೇಳ್ತೀವಿ ನಿನಗಿಷ್ಟನಾ, ನಿನಗೆ ನೀನು ಅಂದರೆ ನಾ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಅವರು ಹಾಗೆ ಕೈ ಜೋಡಿಸ್ತಾರೆ ಸರ್ ನಮಗೆ. ಗಂಡ್ಮಕ್ಳು ಸಪೋರ್ಟ್ ಇದ್ರೇನೆ ಸರ್, ಯಜಮಾನ್ರ ಸಪೋರ್ಟ್ ಇದ್ರೇನೆ ಈ ಕೆಲಸಗಳು ಹೆಣ್ಮಕ್ಳು ಮುಂದುವರಿಯಕ್ಕಾಗೋದು, ಇಲ್ಲ ಅಂದ್ರೆ ಮುಂದುವರಿಯಕ್ಕಾಗಲ್ಲ ಸರ್. ಹಾಗಿದ್ರೆ ಮೇಡಮ್, ಈಗ ಕಾರ್ಯಕ್ರಮ ಕೇಳಂತರು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಫೋನ್ ಮೂಲಕ ಸರ್. ಫೋನ್ ಮಾಡಬಹುದು. ನಿಮ್ ಫೋನ್ ನಂಬರ್ ಹೇಳ್ರಿ. 9746703535. ರೈತ ಬಂದವರೇ, ಶ್ರೀಮತಿ ಆಲಮ್ಮ ಅವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ 9741667035. ಬಹಳ ಸಂತೋಷ ಆಲಮ್ಮರೇ, ಇದುವರೆಗೂ ನಿಮ್ಮ ಈ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಅಡಿಕೆ ತಟ್ಟೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಈ ಕೃಷಿ ಬದುಕಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಅಡಿಕೆ ತಟ್ಟೆ ತಯಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ರೈತ ಮಹಿಳೆ ಹಾಲಮ್ಮ ಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಚಿತ್ರದುರ್ಗ ಆಕಾಶವಾಣಿಯ 34ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ದಿನಾಂಕ 3/5/2025 ಶನಿವಾರ ಬೆಳಗ್ಗೆ 11:00 to 12:00 ಹೆಸರಾಂತ ಹಾಡುಗಾರ ತೋಟಪ್ಪ ಉತ್ತಂಗಿ ಅವರಿಂದ ಗಾನಸುದ್ದಿ ಹಾಗೂ ಅವರೊಂದಿಗೆ ಮಾತುಕತೆ 12:00 to 1:00 ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸಿದ ಅಧಿಕಾರಿಗಳೊಂದಿಗೆ ಒಂದು ಸವಿನೆನಪು 2:40 to 3:40 ನಾಡಿನ ಹೆಸರಾಂತ ಕಾದಂಬರಿಕಾರ ಚಲನಚಿತ್ರ ಸಾಹಿತಿ ಡಾಕ್ಟರ್ ಬಿಎಲ್ ವೇಣು ಅವರೊಂದಿಗೆ ಸ್ಟುಡಿಯೋದಿಂದ ನೇರ ಮಾತುಕತೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಲಿದ್ದಾರೆ ದ್ಯಾಮಲಾಂಬಿಕಾ ಎಂಎಸ್. ಕೇಳಿ, ಸಂಭ್ರಮಿಸಿ, ಪ್ರತಿಕ್ರಿಯಿಸಿ, ಸಂಭ್ರಮದಲ್ಲಿ ಭಾಗಿಗಳಾಗಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವಿವತ್ತು ಸುರಕ್ಷಿತ ಆಹಾರ ಹಾಗೂ ಆಹಾರ ಸುರಕ್ಷತೆ ಪ್ರತಿ ಪ್ರಜೆಯ ಆದ್ಯ ಅಗತ್ಯಗಳು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಆಹಾರ ಪ್ರತಿ ಜೀವಿಯ ಮೂಲಭೂತ ಅಗತ್ಯ, ಅದೇ ವಿಕಾಸದ ಮೂಲ ಸೆಲೆ.

ಮೌನಗೊಂಡ ಬಾರಿ ಪುತಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡ ಮದೇವ್ನ ಕೊಂಡ ಬಾರಿ ಪುತಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲಗೊಂಡದ ನೋಡಿ ಅಡವಿಲ್ ಮದೇವ ನೆಲಗೊಂಡದ ನೋಡಿ ಆಕಾಶ ಗಂಟೆ ಕಣಿರೆಂದೋ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಸ್ವಾಮಿ ಹಾಕಿರಿ ಧೂಪಗಳ ಹಳ್ಳಾದ ನೀರು ಬೆಳ್ಳಿಯ ಕೈ ತಂಬು ಹಿಟ್ಟೆ ಹಳ್ಳಾದ